ಇತ್ತೀಚಿನ ದಿವಸ ನಾವು ನೋಡಿದೀವಿ ಸಾಕಷ್ಟು ಮಳೆ ಆಯಿತು, ಅದರಿಂದ ಬಹಳಷ್ಟು ತೊಂದರೆ ಆಯಿತು. ಅದರ ಜೊತೆಗೆ ಈಗ ಸದ್ಯಕ್ಕೆ ಒಣ ವಾತಾವರಣ ಇದೆ, ಮುಂದಿನ ದಿನಗಳು ಯಾವ ರೀತಿ ಬರ್ತಾವಂತನೂ ಕೂಡ ಹೇಳಕ್ ಆಗಂಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ವಾತಾವರಣಕ್ಕೆ ಹೊಂದಿಕೊಂಡಂತ ಕೆಲಸಗಳನ್ನ ಕೂಡ ನಮ್ಮ ರೈತರು ಮಾಡ್ಕೋಬೇಕಾಗ್ತದೆ, ಎಚ್ಚರಿರಬೇಕಾಗ್ತದೆ. ಈ ಸಂದರ್ಭದೊಳಗೆ ಇನ್ನು ಮುಂದಿನ ದಿನಗಳಲ್ಲಿ ದ್ರಾಕ್ಷಿ ಬೆಳೆಯನ್ನ ಯಾವ ರೀತಿ ಕೀಟಗಳ ಬಾಧೆಯಿಂದ ಸುರಕ್ಷಿತವಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ತಾವು ಒಂದು ಸ್ವಲ್ಪ ತಿಳುವಳಿಕೆ ಮಾಡಿಕೊಡಬೇಕು ನಮ್ಮ ರೈತರಿಗೆ. ಖಂಡಿತವಾಗಿ. ಆಕಾಶವಾಣಿ ವಿಜಾಪುರ ಕೇಂದ್ರದ ಎಲ್ಲಾ ಕೇಳುಗರಿಗೂ ನಾನು ಮಾಡುವ ನಮಸ್ಕಾರಗಳು. ದ್ರಾಕ್ಷಿಯಲ್ಲಿ ನನ್ನ 15 ವರ್ಷಗಳ ಅನುಭವ, 15 ವರ್ಷಗಳಿಂದ ನಾನು ಈ ದ್ರಾಕ್ಷಿ ಬೆಳೆಯಲ್ಲಿ ಯಾವ ಯಾವ ಕೀಟಗಳನ್ನು ನೋಡ್ತಾ ಬಂದಿದ್ದೀನಿ, ಹಂತ ಹಂತವಾಗಿ ಯಾವ ರೀತಿಯಲ್ಲಿ ತಮ್ಮ ಹಾವಳಿಯನ್ನು ಹೆಚ್ಚಿಸಿಕೊಳ್ತವೆ ಅಥವಾ ಕ್ರಮೇಣವಾಗಿ ತಮ್ಮ ಹಾವಳಿಯನ್ನು ತಗ್ಗಿಸಿಕೊಳ್ತವೆ, ನಾವು ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತಗೋಬೇಕು, ಅಥವಾ ಆಕಸ್ಮಿಕವಾಗಿ ಅವು ಬಂದಾಗ ಹತೋಟಿ ಕ್ರಮಗಳನ್ನ ಯಾವ ರೀತಿ ತಗೋಬೇಕು, ಅದ್ರ ಬಗ್ಗೆ ನಿಮ್ಮ ಜೊತೆ ನಾನು ಇವತ್ತು ನನ್ನ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದೀನಿ. ಸರ್, ಎಲ್ಲರಿಗೂ ಗೊತ್ತಿರುವಂತೆ ಪ್ರತಿಯೊಂದು ಸಸ್ಯ ಅಥವಾ ಗಿಡ ಅಥವಾ ಯಾವುದೇ ಮರ ಆಗಲಿ ತನ್ನ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ಕೀಟಗಳಿಂದ ಬಾಧಿಸಲ್ಪಡ್ತಾನೆ ಇರ್ತದೆ. ಸೊ ಇದಕ್ಕೆ ಯಾವುದನ್ನು ಹೊರತಲ್ಲ. ನಾವು ಈಗ ಒಂದು ಬೆಳೆ ಅಥವಾ ಒಂದು ಮರ ಒಂದು ಗಿಡ ಅಂತ ತಗೊಂಡಾಗ ಪ್ರತಿ ಹಂತದಲ್ಲೂ ಬರುವ ಕೀಟಗಳು ಅವು ಸತತವಾಗಿ ಬರ್ತಾನೆ ಇರ್ತವೆ. ಅಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಹೊಸದಾಗಿ ಬಂದಿದ್ದಾವೆ ಅಂತ ಹೇಳಕ್ಕಾಗಲ್ಲ. ಆ ಗಿಡದ ಜೊತೆ ಜೊತೆಯಲ್ಲಿ ಆ ಬೆಳೆಯ ಜೊತೆ ಜೊತೆಯಲ್ಲಿ ಅವು ಕೂಡ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತವೆ. ಈ ಕೀಟಗಳು ಹಾನಿ ಮಾಡುವ ಪ್ರಮಾಣ ಬೇರೆ ಬೇರೆ ಬೇರೆ ರೀತಿಯಾಗಿರ್ತದೆ. ಈಗ ಕೆಲವು ಕೀಟಗಳು 5%ಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರ್ತವೆ, ಕೆಲವು ಕೀಟಗಳು 5%-10% ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರ್ತವೆ, ಕೆಲವು ಕೀಟಗಳು 10%-10% ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಮಾಡ್ತಾ ಇರ್ತವೆ. ಸೊ ಅದರ ಪ್ರಕಾರವಾಗಿ ನಾವು ಅವನ್ನ ನೋಡಿ ಅವುಗಳ ಸಂಖ್ಯೆಯನ್ನು ನೋಡಿ ನಾವು ಹತೋಟಿ ಕ್ರಮಗಳನ್ನ ತಗೋಬೇಕಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ನೀವು ಈಗ ತಾನೆ ಹೇಳೋ ಪ್ರಕಾರ ವಾತಾವರಣದಲ್ಲಿ ಏರುಪೇರು ಉಂಟಾದಾಗ ಆಮೇಲೆ ಈ ಕೀಟ ಪೀಡೆಗಳಂತ ಏನಿದಾವಲ್ಲ ಅವುಗಳನ್ನ ಸ್ವಾಭಾವಿಕವಾಗಿ ಹತೋಟಿ ಮಾಡುವಂತ ಶತ್ರು ಪೀಡೆಗಳು ಕೂಡ ಇರ್ತವೆ ಪ್ರಕೃತಿಯಲ್ಲಿ. ಅವನ್ನ ನಾವೇನು ಪರಭಕ್ಷಕ ಕೀಟಗಳು ಅಥವಾ ಪರತಂತ್ರ ಜೀವಿಗಳು ಅಂತ ಕರೀತಾ ಇರ್ತೀವಿ, ಅವು ಇರ್ತವೆ ಅದ್ರ ಜೊತೆನಲ್ಲೇ. ಸೊ ವಾತಾವರಣದಲ್ಲಿ ಏರುಪೇರಾಗಿ ಈ ಪರತಂತ್ರ ಜೀವಿಗಳು ಅಥವಾ ಪರಭಕ್ಷಕ ಕೀಟಗಳ ಸಂಖ್ಯೆಯಲ್ಲಿ ಏರುಪೇರಾದಾಗ ಈ ನಮ್ಮ ಕೀಟ ಪೀಡೆಗಳೇನಿರ್ತವೆ ಅವು ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿಕೊಂಡು ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡು ನಷ್ಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಕೆಲವೊಮ್ಮೆ ಏನಾಗ್ತದೆ, ಈಗ ನಮಗೆ ಗೊತ್ತಿರಬಹುದು ಸರ್, ಎಲ್ಲರಿಗೂ ತಿಳಿದಿರೋ ವಿಷಯ, ಈಗ ನಾವು ದೇಶದಿಂದ ದೇಶಕ್ಕೆ ಹೋಗಬೇಕಾದ್ರೆ ಹಲವಾರು ನಿರ್ಬಂಧನೆಗಳಿರ್ತವೆ. ಆದ್ರೆ ನಮ್ಮ ದೇಶದಲ್ಲೇ ರಾಜ್ಯದಿಂದ ರಾಜ್ಯಕ್ಕೆ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗುವಾಗ ಏನು ನಿರ್ಬಂಧನೆಗಳು ಇರೋದಿಲ್ಲ. ಹೀಗಾಗಿ ಮಾನವ ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸುವಂತ ಸಂದರ್ಭದಲ್ಲಿ ಅಥವಾ ಬೇರೆ ರಾಜ್ಯಗಳಿಂದ ಅಥವಾ ಬೇರೆ ಜಿಲ್ಲೆಗಳಿಂದ ಯಾವ್ದಾದ್ರೂ ಗಿಡ ಅಥವಾ ಭಾಗಗಳನ್ನು ತರುವ ಸಮಯದಲ್ಲಿ ಆಕಸ್ಮಿಕವಾಗಿ ಸೊ ಬೇರೆ ರಾಜ್ಯದಿಂದ ಅಥವಾ ಬೇರೆ ಜಿಲ್ಲೆಯಿಂದ ಕೀಟಗಳು ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ರಾಜ್ಯಕ್ಕೆ ಅವು ಬರ್ತವೆ. ಅವು ಬಂದಾಗ ಏನಾಗುತ್ತೆ, ಅವಕ್ಕೆ ಎಲ್ಲಾ ಅನುಕೂಲ ಕರವಾಗುವಂತ ವಾತಾವರಣ ಇಲ್ಲಿ ಕಂಡು ಬಂತು ಅಂದ್ರೆ ಅವು ಇದ್ದಕ್ಕಿದ್ದ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೊಂಡ್ಬಿಟ್ಟು ಅವು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡಲಿಕ್ಕೆ ಕೀಟಗಳಿಗೆ ಬೌಂಡರಿ ಇರಲ್ಲ ಸರ್. ಅವು ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದ್ಬಿಟ್ಟು ಹಾನಿ ಉಂಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈಗ ನಾವು ದ್ರಾಕ್ಷಿಯಲ್ಲಿ ರೈತರಿಗೆ ಹಲವಾರು ವರ್ಷಗಳಿಂದ ಸಾಮಾನ್ಯವಾಗಿ ಕಂಡು ಬರುವ ಕೀಟಗಳು ಹಲವಾರು ಇದಾವೆ. ಅದರಲ್ಲಿ ಹಿಟ್ಟು ತಿಗಣೆ ಆಯ್ತು ಅಥವಾ ಥ್ರಿಪ್ಸ್ ನುಸಿ ಆಯ್ತು, ಆಮೇಲೆ ನಾವು ಈಗ ಚಿಕ್ಕಟ ದುಂಬೆ ಅಂತ ಕರಿತೀವಿ, ಇವೆಲ್ಲ ಕೆಲವು ಕೀಟಗಳು ರೈತರು ಸತತವಾಗಿ ನೋಡ್ತಾ ಬಂದಿದ್ದಾರೆ. ಈಗ ಒಂದು ದಶಕದ ಹಿಂದಿನಿಂದ ಈಗ ದ್ರಾಕ್ಷಿಯಲ್ಲಿ ಒಂದು ಕಾಂಡ ಕೊರಕ ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಅದನ್ನ ವೈಜ್ಞಾನಿಕವಾಗಿ ಸಿಲೋಸ್ಟರ್ನ ಸ್ಕ್ರಬ್ರಾಟರ್ ಅಂತ ಕರೀತಾರೆ. ಈಗ ಆ ಕಾಂಡ ಕೊರಕ ಕೂಡ ನಮ್ಮ ರೈತರಿಗೆ ಅತಿ ಪರಿಚಯವಾದದ್ದೇ. ಆದ್ರೆ ಈಗ ಇಲ್ಲಿ ಬಂದಿರೋ ತೊಂದರೆ ಏನು ಅಂದ್ರೆ ಅವು ಅತಿ ಸಣ್ಣ ಪ್ರಮಾಣದಲ್ಲಿ ಇದ್ದಿದ್ದು ಇಲ್ಲಿಯವರೆಗೆ 5%-10% ಪ್ರಮಾಣದಲ್ಲಿ ಮಾತ್ರ ಹಾನಿ ಮಾಡ್ತಾ ಇದ್ದಿದ್ದು ಆ ಕಾಂಡ ಕೊರಕ, ಈಗ ಇದ್ದಕ್ಕಿದ್ದ ಹಾಗೆ 99%-100% ಹಾನಿ ಮಾಡುವ ಹಂತಕ್ಕೆ ಅದು ಬೆಳೆದ್ಬಿಟ್ಟಿದೆ. ಸೊ ಈಗ ರೈತರು ಅದಕ್ಕೆ ಹತೋಟಿ ಕ್ರಮ ತಗೊಳ್ಳೋದನ್ನು ಕೂಡ ನಾನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಕೆಲವೊಮ್ಮೆ ಏನಾಗ್ತದೆ, ರೈತರು ಸತತವಾಗಿ ತಮ್ಮ ತೋಟಗಳಲ್ಲಿ ಸಮೀಕ್ಷೆ ಅಂತ ಮಾಡೋದಿಲ್ಲ, ಅದನ್ನ ತುಂಬಾ ಸುಲಭ ರೀತಿಯಲ್ಲಿ ತಗೊಂಡ್ಬಿಟ್ಟಿರ್ತಾರೆ. ಸೊ ಅವಾಗ ಏನಾಗ್ತದೆ, ಅದು ತನ್ನ ಜೀವನ ಚಕ್ರವನ್ನು ಮುಂದುವರೆಸಿಬಿಟ್ಟು ಅದು ಸತತವಾಗಿ ಬೆಳವಣಿಗೆ ಹೊಂದು ಒಂದು ಅತಿ ಪ್ರಮಾಣದಲ್ಲಿ ಹಾನಿಯನ್ನು ಮಾಡಲಿಕ್ಕೆ ಶುರು ಮಾಡ್ತದೆ. ಆ ತರ ಕಾಂಡ ಕೊರಕಗಳು ನಮ್ಮ ಈಗ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಎರಡು ಕಂಡುಬರ್ತಾ ಇದ್ದಾವೆ. ಒಂದು ದಶಕದ ಹಿಂದಿನಿಂದಲೂ ಕಂಡುಬರ್ತಿರುವಂತ ಒಂದು ಕಾಂಡ ಕೊರಕ ಅಥವಾ ಮರ ಕೊರಕ ಅಂತ ನಾವು ಹೇಳ್ಬೋದು, ಅದ್ರ ವೈಜ್ಞಾನಿಕವಾಗಿ ಸಿಲೋಸ್ಟರ್ನ ಸ್ಕ್ರಬ್ರಾಟರ್ ಅಂತ ಕರೀತಾರೆ. ಅದೇ ಕುಟುಂಬಕ್ಕೆ ಸೇರಿದ ಇನ್ನೊಂದು ಕಾಂಡ ಕೊರಕ ಈಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಜಾಪುರದಲ್ಲಿ ಕಂಡುಬರ್ತಾ ಇದೆ. ಇದು ಏನಾಯ್ತು, 2011ರಲ್ಲಿ ನಮ್ಮ ನೆರೆ ರಾಜ್ಯವಾದ ಮಹಾರಾಷ್ಟ್ರ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲ್ಲಿನ ವಿಜ್ಞಾನಿಗಳು ಅದನ್ನ ವರದಿ ಮಾಡಿದ್ರು. ಈಗ ನಮಗೆಲ್ಲ ಗೊತ್ತಿದೆ, ಮಹಾರಾಷ್ಟ್ರ ನಮ್ದು ಪಕ್ಕದ ರಾಜ್ಯ, ನೆರೆ ರಾಜ್ಯ. ಸೊ ಹಾಗೆ ಹೆಚ್ಚಾಗಿ ಮಹಾರಾಷ್ಟ್ರದಿಂದ ನಮ್ಮ ಕರ್ನಾಟಕಕ್ಕೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಬಿಜಾಪುರಕ್ಕೆ ಬಂದಿದೆ ಅಂದ್ರೆ ಇದರಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನು ಇಲ್ಲ. ಸಾಮಾನ್ಯವಾಗಿ ಬಂದಿದೆ. ಇದು ಬಂದಾಗ ಏನಾಯ್ತು, ರೈತರು ಇದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಇರಲಿಲ್ಲ. ಇದು ಕೂಡ ಸಿಲೋಸ್ಟನ್ ಸ್ಕ್ರಬ್ರಾಟರ್ ಕುಟುಂಬಕ್ಕೆ ಸೇರಿದಂತ ಕಾಂಡ ಕೊರಕವೇ ಆಗಿದ್ದು ಎಲ್ಲಾ ರೀತಿಯಲ್ಲೂ ಅದರ ಗುಣಧರ್ಮಗಳನ್ನೇ ಹೊಂದಿದ್ರು ಕೂಡ ಕೆಲವು ವ್ಯತ್ಯಾಸಗಳು ಕಂಡುಬರ್ತಾ ಇದಾವೆ. ರೂಪ ಆಕಾರದಲ್ಲಿ ವ್ಯತ್ಯಾಸ ಅಷ್ಟೇ ಅಲ್ಲದೆ ಹಾನಿ ಮಾಡುವ ವಿಧಾನದಲ್ಲೂ ಕೂಡ ಇದರಲ್ಲಿ ತುಂಬಾ ವ್ಯತ್ಯಾಸಗಳು ಕಂಡುಬರ್ತಾ ಇದಾವೆ. ಈಗ ನಾನು ಮೊದಲನೇ ಕಾಂಡ ಕೊರಕ ಏನ್ ಹೇಳಿದೆ, ಅದು ಒಳಗಡೆ ಹೋಗ್ಬಿಟ್ಟು ಮರಿ ಹುಳು ಏನು ಒಳಗಡೆ ಸುರಂಗವನ್ನು ಕೊರಿತಾ ಕೊರಿತಾ ಕೊರಿತಾ ಒಳಗಡೆ ಹೋಗಿ ತಾನು ತಿಂದ ಆಹಾರ ಪದಾರ್ಥವನ್ನ ಬಾಯಿಂದ ಅಗದ್ಬಿಟ್ಟು ಅದರ ಜೊತೆನಲ್ಲಿ ತನ್ನ ಹಿಕ್ಕೆಗಳನ್ನು ಕೂಡ ಅದರಲ್ಲಿ ಬೆರೆಸ್ಬಿಟ್ಟು ಅದು ಗಿಡದಿಂದ ಹೊರಗಡೆ ಹಾಕ್ತದೆ, ಒಂದು ರಂಧ್ರ ಕೊರೆದ್ಬಿಟ್ಟು. ಆಗ ರೈತರು ಆ ದ್ರಾಕ್ಷಿ ಗಿಡದ ಮುಂದೆ ಹೋಗಿ ನಿಂತಾಗ ಆ ಗಿಡದಿಂದ ಹೊರ ಬೀಳ್ತಾರ ಅಂತ, ಆ ಹೊಟ್ಟು ಅಥವಾ ಹಿಕ್ಕೆ ಕಾಂಡವನ್ನು ಒಳಗೋಗ್ತಾ ಇರ್ತವೆ. ಅದು ಸಾಮಾನ್ಯ ತಾಯಿ ಕೀಡೆ ಏನ್ ಮಾಡುತ್ತೆ, ದುಂಬಿ ಅಂತ ನಾವೇನ್ ಕರಿತೀವಿ, ಅದು ತೊಗಟೆ ಕೆಳಗಡೆ ತನ್ನ ತತ್ತಿಗಳನ್ನಿಟ್ಟಿರ್ತದೆ. ಆ ತತ್ತಿಯಿಂದ ಏನ್ ಮಾಡ್ತವೆ, ಕೀಡೆಗಳು ಹೊರ ಬಂದ ತಕ್ಷಣ ಅವಕ್ಕೆ ತುಂಬಾ ಬಲವಾದ ಹಲ್ಲುಗಳಿರ್ತವೆ, ಅದರಿಂದ ಕೊರೆದ್ಬಿಟ್ಟು ಗಿಡದೊಳಗೆ ಸೇರ್ಕೋತವೆ. ಸೇರ್ಕೊಂಡು ಒಳಗಡೆ ಇರುವ ಎಲ್ಲಾ ಮರದ ಅಂಶವನ್ನ ತಿಂತಾ ಬೆಳೀತಾ ಬಂದ್ಬಿಟ್ಟು ಅಪಾರವಾದ ಹಾನಿಯನ್ನ ಉಂಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಈ ಕಾಂಡ ಕೊರಕವನ್ನ ದ್ರಾಕ್ಷಿ ಬೆಳೆಗಾರರು ಸುಲಭವಾಗಿ ಕಂಡಿಡಿತಾರೆ. ಯಾಕೆಂದ್ರೆ ನಾವು ಒಂದು ಗಿಡದ ಮುಂದೆ ಹೋಗಿ ನಿಂತ್ಕೊಂಡಾಗ ಹೊರಗಡೆ ಹಿಕ್ಕೆ ಬೀಳ್ತಾ ಇರ್ತದೆ. ಸೊ ಅದನ್ನ ನೋಡಿದ ತಕ್ಷಣ ಬೆಳೆಗಾರರಿಗೆ ಅಥವಾ ರೈತರಿಗೆ ಗೊತ್ತಾಗುತ್ತೆ ಒಳಗಡೆ ನಮ್ಮ ಕೀಡೆ ಸೇರ್ಕೊಂಡಿದೆ ಅಂತೇಳಿ. ಅವರು ಕ್ರಮೇಣ ಅದಕ್ಕೆ ಹತೋಟಿ ಕ್ರಮಗಳನ್ನ ಏನ್ ಮಾಡ್ಕೋಬೇಕು, ತಮ್ಗೆ ಗೊತ್ತಿರೋ ರೀತಿನಲ್ಲಿ ಯಾರನ್ನಾದ್ರೂ ಸಂದರ್ಶನ ಮಾಡ್ಬಿಟ್ಟು ಅಥವಾ ವಿಜ್ಞಾನಿಗಳ ಜೊತೆ ಸಂದರ್ಶನ ಮಾಡ್ಬಿಟ್ಟು ಹತೋಟಿ ಕ್ರಮಗಳನ್ನ ತಗೋತಾ ಇದ್ದಾರೆ. ಕೆಲವು ಸಲ ಏನಾಗುತ್ತೆ, ನಮ್ಗೆ ಹೊರಗಡೆ ಅದು ಬಾಧೆಯ ಲಕ್ಷಣಗಳು ಕಂಡು ಬರೋದಿಲ್ಲ. ಈ ತರ ಆದಾಗ ಎಲ್ಲರಿಗೂ ತುಂಬಾನೇ ತೊಂದರೆ ಆಗ್ಬಿಡ್ತದೆ. ಆ ಗುಂಪಿಗೆ ಸೇರಿದ ಇನ್ನೊಂದು ಕಾಂಡ ಕೊರಕ ಇತ್ತೀಚೆಗೆ ನಮ್ಮ ದ್ರಾಕ್ಷಿ ತೋಟಗಳಲ್ಲಿ, ಬಿಜಾಪುರದ ದ್ರಾಕ್ಷಿ ತೋಟಗಳಲ್ಲಿ ಕಂಡು ಬರ್ತಾ ಇದೆ. ಅದು ವೈಜ್ಞಾನಿಕವಾಗಿ ಅದಕ್ಕೆ ಸ್ಟ್ರೊಮೇಶಿಯಂ ಬಾರ್ಬೈಟಮ್ ಅಂತ ಹೆಸರಿಟ್ಟಿದ್ದಾರೆ ವಿಜ್ಞಾನಿಗಳದು. ಅದು ಕೂಡ ಮೊದಲು ಬಂದಿರೋ ಕಾಂಡ ಕೊರಕದ ಗುಂಪಿಗೆ ಸೇರಿದೆ. ಈ ಕೀಡೆದು ಒಂದು ವಿಚಿತ್ರವಾದ ಲಕ್ಷಣ ಏನು ಅಂದ್ರೆ, ಇದು ಮರಿ ಒಳಗಡೆ ಹೋದ್ಮೇಲೆ ಒಳಗಡೆ ಇರುವ ದ್ರಾಕ್ಷಿ ಗಿಡದ ಎಲ್ಲಾ ಅಂಗಾಂಶಗಳನ್ನ ತಿಂತಾ ಬಂದ್ರೂ ಕೂಡ ಹಿಕ್ಕೆಗಳನ್ನ ಹೊರಗಡೆ ಹಾಕೋದಿಲ್ಲ. ಅದು ಒಳಗಡೆಯಿಂದನೇ ಹಾನಿ ಮಾಡ್ತಾ ಮುಂದೆ ಹೋಗ್ತಾ ಇರ್ತದೆ. ಸೊ ಇದು ರೈತರಿಗೆ ಗೊತ್ತಾಗಿಲ್ಲ, ಈ ಕೀಟ ಒಳಗೈತೆ ಅಂತ ಗೊತ್ತಾಗೋದಿಲ್ಲ. ಯಾರು ಪ್ರತಿದಿನ ತಮ್ಮ ತೋಟಗಳಿಗೆ ಹೋಗ್ಬಿಟ್ಟು ಸಮೀಕ್ಷೆ ಮಾಡ್ಕೋತಾ ಯಾವ್ದಾದ್ರು ಒಂದು ಅಥವಾ ಎರಡು ಲಕ್ಷಣಗಳು, ಈಗ ಸಾಮಾನ್ಯವಾಗಿ ಈಗ ಒಳಗಡೆ ಒಂದು ಕೀಡೆ ತಿಂತಾ ಇದ್ಬಿಟ್ಟು ಪೋಷಕಾಂಶಗಳು ಗಿಡದ ಮೇಲಿನ ಭಾಗಕ್ಕೆಲ್ಲ ಸರಿಯಾಗಿ ಹಂಚಿಕೆ ಆಗ್ತಾ ಇರಲ್ಲ, ಆ ಸಮಯದಲ್ಲಿ ಎಲೆಗಳು ಹಳದಿ ಆಗ್ತಾ ಬರ್ತವೆ, ಕೆಲವು ರಂಬೆಗಳು ಒಣಗ್ತಾ ಬರ್ತವೆ. ಅದನ್ನ ನಾವು ಯಾವಾಗ್ಲೂ ನಿರ್ಲಕ್ಷ್ಯ ಮಾಡಬಾರ್ದು. ಏನು ಎಲ್ಲಾ ಗಿಡಗಳು ಹಸಿರಾಗಿ ಚೆನ್ನಾಗಿದ್ದಾಗ ಈ ಎರಡು ಗಿಡಗಳು ಮಾತ್ರ ಅಥವಾ ಈ ಮೂರು ಗಿಡಗಳು ಮಾತ್ರ ಏನಕ್ಕೆ ಒಣಗ್ತಾ ಇದಾವೆ, ಆ ತರ ಲಕ್ಷಣಗಳನ್ನ ರೈತರು ಕಂಡಿಟ್ಕೊಂಡು ಅವರು ತಕ್ಷಣವೇ ತಮಗೆ ಏನು ತಿಳಿಯುತ್ತೋ ತಮ್ಮ ಜ್ಞಾನದ ಪ್ರಕಾರ ಅದನ್ನ ನೋಡ್ಬಿಟ್ಟು, ಇಲ್ಲ ತಮಗೆ ಗೊತ್ತಾಗಿಲ್ಲ ಅಂದ್ರೆ ವಿಜ್ಞಾನಿಗಳ ಸಂಪರ್ಕ ಮಾಡಿ, ಇಲ್ಲ ಅದರ ಚಿತ್ರಣವನ್ನ ತೆಗೆದ್ಬಿಟ್ಟು ವಿಜ್ಞಾನಿಗಳಿಗೆ ತೋರಿಸಿ ಈ ತರ ಬಾಧೆ ನಮ್ಮ ದ್ರಾಕ್ಷಿ ತೋಟದಲ್ಲಿ ಆಗ್ತಾ ಇದೆ, ಸೊ ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ ಅಂದಾಗ ನಾವು ವಿಜ್ಞಾನಿಗಳು ಹೋಗಿ ನೋಡಿ ಅದಕ್ಕೆ ಪರಿಹಾರ ಕೊಡ್ತೀವಿ. ಈ ಕೀಟದಲ್ಲಿ ತೊಂದರೆ ಆಗಿದ್ದೇನು ಅಂದ್ರೆ, ಅದು ತಿನ್ನುವ ಶಬ್ದ ಮಾತ್ರ ನಮಗೆ ಹೊರಗಡೆ ಕೇಳಿಸ್ತದೆ. ಈಗ ನಾವು ಮರ ಕೊರೆಯುವಾಗ ಗರಗಸ ತಗೊಂಡು ಹೇಗೆ ಅದೇ ರೀತಿನಲ್ಲಿ ನಮಗೆ ಶಬ್ದ ಕೇಳಿಸ್ತದೆ. ಸೊ ಈ ತರ ಶಬ್ದ ಬಂದಾಗ ಅದನ್ನ ನಾವು ಕೊಂಬೆಗಳನ್ನ ಅಥವಾ ರಂಬೆಗಳನ್ನ ನಾವು ಮುರಿದು ನೋಡಿದಾಗ, ತುಂಡರಿಸಿ ನೋಡಿದಾಗ ಒಳಗಡೆ ಬೆಳೆದಿರುವಂತ ಕೀಡೆಗಳು ನಮಗೆ ಕಂಡು ಬಂದಿದೆ. ರೈತರು ಬಹಳ ಸೂಕ್ಷ್ಮವಾಗಿ ತಮ್ಮ ಬೆಳೆಯನ್ನ ನೋಡಬೇಕು, ಗಮನಿಸಬೇಕು ಅಂತ. ಹೌದು ಸರ್, ಇದು ಯಾವಾಗ್ಲೂ ಅಷ್ಟೇ. ಯಾವುದೇ ಒಂದು ಕೀಟಗಳ ಒಂದು ನಾವು ಸಕ್ಸಸ್ಫುಲ್ ಕಂಟ್ರೋಲ್ ಆಫ್ ಎ ಪೆಸ್ಟ್ ಅಂತ ಏನ್ ಹೇಳ್ತೀವಿ, ಅದನ್ನ ತುಂಬಾ ಉತ್ತಮ ರೀತಿಯಲ್ಲಿ ಒಂದು ಕೀಟ ಪೀಡೆಯನ್ನು ನಿರ್ವಹಣೆ ಮಾಡ್ಬೇಕಾದ್ರೆ ಸಮೀಕ್ಷೆ ಅನ್ನೋದು ತುಂಬಾ ಪ್ರಮುಖವಾಗಿ ಒಂದು ಭಾಗವಹಿಸ್ತದೆ, ಒಂದು ಇಂಪಾರ್ಟೆಂಟ್ ಪಾರ್ಟ್ ಅದು. ಈ ತರ ತೊಂದರೆಗೊಳಗಾದ ದ್ರಾಕ್ಷಿ ಗಿಡಗಳನ್ನ ನೋಡಿ ಕೆಲವು ರೈತರು ಸಿಂದಗಿ ಭಾಗದಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ತೋರಿಸಿದಾಗ, ನಾನು ತಕ್ಷಣವೇ ಅವರ ದ್ರಾಕ್ಷಿ ತೋಟಗಳಿಗೆ ಭೇಟಿ ಕೊಟ್ಬಿಟ್ಟು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ. 5 ಎಕರೆನಲ್ಲಿ ಬಂದಿರುವ ಎಲ್ಲಾ ದ್ರಾಕ್ಷಿ ಗಿಡಗಳಿಗೂ ಅದು ಹಬ್ಬ ಬಿಟ್ಟಿತ್ತು ಅಷ್ಟೊಳಗಡೆ. ಅಂದ್ರೆ ಇದಕ್ಕೆ ಟೈಮ್ ಎಷ್ಟು ಬೇಕಾಗ್ತದೆ? ಸರಿ, ಈಗ ಅದು ಬಾಧೆ ಶುರು ಆಯ್ತು ಅಂತ ಅಂದ್ಕೊಳ್ಳಿ, ಅದರಿಂದ ಎಲ್ಲಾ ಕಡೆ ಹಬ್ಬಬೇಕು ಅಂತಂದ್ರೆ ಟೈಮ್ ಎಷ್ಟು ಹಿಡಿತದೆ? ಅದು ಹೇಗ್ ಹಬ್ಬುತ್ತೆ ಅನ್ನಕ್ಕಿಂತ ಎಷ್ಟು ಪ್ರಮಾಣದಲ್ಲಿ ಆ ದುಂಬಿಗಳು ಅಂದ್ರೆ ತಾಯಿ ಕೀಟಗಳು ಎಷ್ಟು ಗಿಡಗಳ ಮೇಲೆ ತಮ್ಮ ತತ್ತಿಯನ್ನು ಇಟ್ಟಿದ್ವು ಅದ್ರ ಮೇಲೆ ಇದಾಗಿರುತ್ತೆ, ಅವಲಂಬನೆ ಆಗಿರುತ್ತದೆ. ಈಗ ಈ ಕೀಟದ ಇನ್ನೊಂದು ಏನು ಪ್ರಮುಖವಾದ ಇದು ಅಂದ್ರೆ, ಈ ಕೀಟದ್ದು ಇದಕ್ಕೆ ಹಲವಾರು ಆಶ್ರಯ ಸಸ್ಯಗಳಿದ್ದಾವೆ. ಆಶ್ರಯ ಸಸ್ಯಗಳು ಹೆಂಗಿದಾವೆ ಅಂದ್ರೆ ಸರ್, ಇದು ನಮ್ಮ ಅರಣ್ಯ ಮರಗಳು ಕೂಡ ಇದಕ್ಕೆ ಆಶ್ರಯ ಸಸ್ಯಗಳಾಗ್ಬಿಟ್ಟಿದ್ದಾವೆ. ಅದ್ರ ಜೊತೆ ಬೇರೆ ಬೇರೆ ಹಣ್ಣಿನ ಮರಗಳು ಸಹ ಅವಕ್ಕೆ ಆಶ್ರಯ ಸಸ್ಯಗಳ ಅಲ್ಲದೆ. ಸೊ ಈಗ ನಾವು ದ್ರಾಕ್ಷಿಯ ತೋಟದ ಸುತ್ತ ಬೇರೆ ಬೇರೆ ಮರಗಳು, ಈಗ ಉದಾಹರಣೆ ಕೊಡ್ಬೇಕಂದ್ರೆ ಬೇವಿನ ಮರ, ಆಮೇಲೆ ಜಾಲಿ ಮರ, ಈಗ ದೊಡ್ಡ ದೊಡ್ಡ ಮರಗಳನ್ನ ನಾವೆಲ್ಲ ಏನ್ ನೋಡ್ತೀವಲ್ಲ, ಆ ಮರಗಳು ಸಹ ಇದಕ್ಕೆ ಆಶ್ರಯ ಸಸ್ಯಗಳಾಗ್ಬಿಟ್ಟಿದೆ. ಹೌದು ಸರ್, ಹೌದು. ಇದು ಹಂಗಾಗಿ ಏನಾಗಿದೆ ಈಗ, ಇದು ಎಲ್ಲಿಂದ ಬಂತು ಅಂತ ಒಂದು ನಾವು ಅವಲೋಕನ ಮಾಡಿ ನೋಡಿದಾಗ ನಮ್ಗೆ ಮೊದಲನೇದಾಗಿ ಉಳಿಯೋದು ಮಹಾರಾಷ್ಟ್ರ, ನಮ್ಮ ನೆರೆಯ ರಾಜ್ಯವಾಗಿರೋದ್ರಿಂದ ಅಲ್ಲಿಂದ ಬಂದಿದೆ ಅಂತ ಅನ್ಬೋದು. ಈಗ ನಾವು ನೋಡ್ತಾ ಇದೀವಿ ಎಲ್ಲರೂ ಮರಗಳನ್ನ ಬೆಳೆಸಬೇಕು ಅಂತೇಳಿ, ಈಗ ನಾವು ಅರಣ್ಯ ಇಲಾಖೆಯವರು ಬಹಳ ಒತ್ತು ಕೊಡ್ತಾ ಇದ್ದಾರೆ. ಸೊ ಬಿಜಾಪುರದಲ್ಲಿ ಸುಮಾರು ಅರಣ್ಯ ಮರಗಳನ್ನ ಬೆಳೀತಾ ಇದ್ದಾರೆ, ಅದು ಕೂಡ ಒಂದು ಪ್ರಮುಖ ಕಾರಣ ಅಂತಾನೆ ನಾವು ಅನ್ಕೋಬಹುದು. ಸೊ ಇದ್ರದ್ದು ನನ್ನ ಜೀವನ ಚಕ್ರ ಹೇಳ್ಬೇಕು ಅಂದ್ರೆ, ಇದು ತಾಯಿ ದುಂಬಿ ಏನು ತನ್ನ ತತ್ತಿಗಳನ್ನ ಇಡುತ್ತೆ, ಇಟ್ಟ ಒಂದು 15-20 ದಿನಗಳಲ್ಲಿ ಆ ತತ್ತಿಗಳಿಂದ ಮರಿ ಹುಳುಗಳು ಆಚೆ ಬರ್ತವೆ, ಬಂದ ತಕ್ಷಣ ಅವು ದ್ರಾಕ್ಷಿ ಗಿಡದ ಮರವನ್ನು ಕೊರೆದು ಒಳಗಡೆ ಸೇರ್ಕೋತವೆ. ಇದ್ರದ್ದು ಇನ್ನೊಂದು ಏನು ಇದು ಪ್ರಮುಖವಾದ್ದು ಅಂದ್ರೆ, ಸಾಮಾನ್ಯವಾಗಿ ನಾವು ಕೀಟಗಳನ್ನ ಏನ್ ಹೇಳ್ತೀವಿ, ಅದ್ರ ಜೀವನ ಚಕ್ರ ತುಂಬಾ ಚಿಕ್ಕದು, ತುಂಬಾ ಸುದೀರ್ಘವಾದದ್ದಲ್ಲ ಅಂತ ಹೇಳ್ತೀವಿ. ಆದ್ರೆ ಈ ಕೀಡೆ ಏನ್ ಬಂದಿದ್ಯಲ್ಲ, ಇದ್ರ ಜೀವನ ಚಕ್ರ ತುಂಬಾ ದೀರ್ಘವಾದದ್ದು, ಒಂದು ವರ್ಷ. ಈಗ ನಾವು ಮೊಟ್ಟೆಯಿಂದ ಮರಿಗಳು ಹೊರಬರ್ಲಿಕ್ಕೆ 15-20 ದಿನ ಅನ್ಕೊಂಡ್ರೆ, ಮರಿಗಳು 300 ದಿನ ಬದುಕಿರ್ತವೆ. 300 ದಿನ ಆ ದ್ರಾಕ್ಷಿ ಗಿಡದೊಳಗೆ ಸೇರ್ಕೊಂಡು ಎಲ್ಲಾ ದ್ರಾಕ್ಷಿಯಲ್ಲಿರುವ ಮರದ ಎಲ್ಲಾ ಅಂಗಾಂಶಗಳನ್ನೆಲ್ಲ ತಿಂದು ಅದನ್ನ ಪೂರ್ತಿ ಪುಡಿ ಪುಡಿಯಾಗಿ ಹೊಟ್ಟಿನ ರೂಪದಲ್ಲಿ ಪರಿವರ್ತನೆ ಮಾಡಿಬಿಟ್ಟಿರ್ತವೆ. ಯಾವುದೇ ಒಂದು ನಾವು ಒಂದು ತುಂಬಾ ಬಲಹೀನವಾದ ಒಂದು ಸಣ್ಣ ಮಗು ಅನ್ಕೊಂಡ್ರು ಕೂಡ ಪರವಾಗಿಲ್ಲ, ಅದು ಹೋಗಿ ಆ ಕೊಂಬೈನ ಮುರಿದಾಗ ಅದು ಸುಲಭವಾಗಿ ನಮ್ಮ ಕೈಗೆ ಬರುತ್ತೆ. ಅವಾಗ ಒಳಗಡೆಯಿಂದ ನಮ್ಗೆ ಅದು ಹೊಟ್ಟು, ಅದು ತಿಂದು ಪುಡಿ ಮಾಡಿರುವಂತ ಎಲ್ಲಾ ಮರದ ಭಾಗ ಅದೆಲ್ಲ ನಮ್ಗೆ ಕಾಣಿಸ್ತದೆ. ಇದನ್ನ ನಾವು ಆ ಗಿಡ ಚೇತರಿಸ್ಕೊಳ್ಳುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಇದು ಏನು ಅಂದ್ರೆ, ಇದು ನಾವು ಮೊದಲನೇ ಹಂತದಲ್ಲೇ ಯಾಕೆ ನೋಡ್ಕೊಳ್ಳಲ್ಲ ಅಂತ ನೀವು ಕೇಳಿದ್ರೆ, ನಾನು ಅದಕ್ಕಾಗ್ಲೇ ಉತ್ತರನೂ ಹೇಳಿದೆ. ಯಾಕಂದ್ರೆ ಇದು ಏನು ಹೊರಗಡೆಯಿಂದ ಲಕ್ಷಣ ಇರೋದೇ ಇಲ್ಲ. ಯಾವ ರೈತ ಪ್ರತಿದಿನ ಸಮೀಕ್ಷೆ ಮಾಡ್ತಾ ಪ್ರತಿಯೊಂದು ಬಳ್ಳಿಯ ಮುಂದೆ ನಿಂತ್ಕೊಂಡು ಈ ಗಿಡದಲ್ಲಿ ಏನೋ ಒಂದು ಕೊರತೆ ಕಾಣಿಸ್ತಾ ಇದೆ, ಏನೋ ಒಂದು ಲಕ್ಷಣ ಕಾಣಿಸ್ತಾ ಇದೆ ಅಂತ ಹತ್ರ ಹೋಗಿ ಕಿವಿ ಕೊಟ್ಟು ಆಲಿಸಿದಾಗ ಮಾತ್ರ ಅದು ಒಳಗಡೆ ಅದು ಕಡಿಯುವ ಶಬ್ದ ನಮಗೆ ಕೇಳಿಸ್ತಾ ಇರ್ತದೆ. ಸೊ ಈ ರೀತಿ ಅವಲೋಕನ ಮಾಡಿ ನಮ್ಗೆ ಬಂದು ಸಹಾಯ ಮಾಡಿದ್ದು ಅದೇ ಸಿಂದಗಿ ತಾಲೂಕಿನ ಒಬ್ಬ ರೈತರು. ಆ ದಿನದಿಂದ ನಾನು ಸತತವಾಗಿ ನಾವು ಸಮೀಕ್ಷೆ ಮಾಡ್ತಾ ಇದ್ದೀನಿ, ಅಂದ್ರೆ ಫೋನಿನ ಮುಖಾಂತರ. ನನ್ನನ್ನು ಯಾರು ನನ್ನ ಭೇಟಿ ಆಗ್ಲಿಕ್ಕೆ ನಮ್ಮ ಮಹಾವಿದ್ಯಾಲಯಕ್ಕೆ ಬರ್ತಾರೆ ಅವರನ್ನು ಪ್ರಶ್ನಿಸುವ ಮುಖಾಂತರ. ಈಗ ನೀವು ದ್ರಾಕ್ಷಿ ಬಳ್ಳಿಗಳ ಮುಂದೆ ಹೋಗಿ ನಿಂತ್ಕೊಂಡಾಗ ನಿಮ್ಗೆ ಏನಾದ್ರೂ ತಿನ್ನೋ ಶಬ್ದ ಕೇಳಿಸುತ್ತಾ, ಅದನ್ನು ನೋಡಿ ನೀವು ತಕ್ಷಣ ವಿಜ್ಞಾನಿಗಳನ್ನ ನೀವು ಭೇಟಿ ಮಾಡಿ ನಿಮ್ಗೆ ಪರಿಹಾರ ಕಂಡ್ಕೋಬೇಕು ಅಂತ ಹೇಳ್ಬಿಟ್ಟು. ಈಗಿನ ಪ್ರಕಾರ ಈ ಹೊಸದಾಗಿ ಬಂದಿರುವಂತ ಈ ಮರ ಕೊರೆಯುವ ಕೀಟ ಬಿಜಾಪುರದ ಕೆಲವು ಭಾಗಗಳಿಗಷ್ಟೇ ಸೀಮಿತವಾಗಿದೆ ಸರ್. ಈಗ ನಮ್ದು ಎಲ್ಲೆಲ್ಲಿ ಅಂತೀರಿ? ಈಗ ಬಿಜಾಪುರದಲ್ಲಿ ಸಿಂದಗಿ ತಾಲೂಕಿನ ದೇವೂರಿನಲ್ಲಿ ಪ್ರಥಮವಾಗಿ ಕಾಣಿಸ್ಕೊಂಡಿತ್ತು. ಈಗ ನಮ್ಮದೇ ಮಹಾವಿದ್ಯಾಲಯದ ಪಕ್ಕದ ಊರಾದ ಹಿಟ್ನಳ್ಳಿ ಗ್ರಾಮದಲ್ಲೂ ಕೂಡ ಇದು ಕಂಡು ಬರ್ತಾ ಇದೆ. ಹಾಗೆಯೇ ಇಲ್ಲಿ ಬೇಗಂ ತಾಲೂಕ್ ತಾಂಡದಲ್ಲಿ ಕೆಲವು ದ್ರಾಕ್ಷಿ ಬೆಳೆಗಾರರ ತೋಟಗಳಲ್ಲಿ ಕೂಡ ಇದು ಕಂಡು ಬರ್ತಾ ಇದೆ ಸರ್. ಈಗ ಅದು ಮೊಟ್ಟ ಮೊದಲದಾಗಿ ಸಿಂದಗಿ ತಾಲೂಕಿನಲ್ಲಿ ಏನ್ ಕಂಡು ಬಂತು, ನಾವು ಹೋಗಿ ನೋಡಿದಾಗ ಆ ರೈತರು ನಮ್ಮ ಕಣ್ಣೆದುರಿಗೇನೆ 5 ಎಕರೆ ತೋಟವನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ರು, ನಿರ್ನಾಮ ಮಾಡಿದ್ರು. ಅಂದ್ರೆ ಅದರಿಂದ ಮತ್ತೆ 100 ಎಕರೆಗೆ ಹಾನಿ ಆಗಬಾರ್ದು ಅನ್ನೋದು ನಮ್ಮ ಇದಾಗಿತ್ತು. ಈಗ ನಾವು ಅದಕ್ಕೆ ಹತೋಟಿ ಕ್ರಮಗಳು ತಕ್ಷಣ ತಗೊಳಕ್ ಯಾಕೆ ಬರ್ಲಿಲ್ಲ ಅಂದ್ರೆ, ಅದ್ರ ಜೀವನ ಚಕ್ರ, ಅದ್ರ ಜೀವನ ಶೈಲಿ ಆ ತರ ಇದೆ. ನಾವು ಹೊರಗಡೆಯಿಂದ ಸಿಂಪಡಿಸುವ ಕೀಟನಾಶಕಗಳು ಅದಕ್ಕೆ ತಲುಪೋದಿಲ್ಲ. ಹಾಗಾಗಿ ವಿಜ್ಞಾನಿಗಳು 1-2 ವರ್ಷ ಸಂಶೋಧನೆ ಮಾಡಿಬಿಟ್ಟು ಅದರ ಫಲಿತಾಂಶಗಳನ್ನು ನೋಡಿ ಆಮೇಲೆ ನಾವು ರೈತರಿಗೆ ನಮ್ಮ ಸಲಹೆಗಳನ್ನ ಕೊಡಬಹುದು. ಸೊ ಅದಕ್ಕೆ ನಾನು ಈಗ ರೈತರಿಗೆ ಏನ್ ಹೇಳ್ತೀನಿ, ಪ್ರತಿನಿತ್ಯ ದ್ರಾಕ್ಷಿ ಬೆಳೆಗಾರರು ತಮ್ಮ ತೋಟದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಈ ರೀತಿಯ ಏನಾದರೂ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಅದನ್ನು ತಜ್ಞ ಪರಿಣಿತರಿಗೆ ಅದನ್ನ ಗಮನಕ್ಕೆ ತಂದ್ಬಿಟ್ಟು ಹತೋಟಿ ಕ್ರಮಗಳನ್ನ ತಾವು ಆರಂಭಿಸಿಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಈಗ ಈ ಕೀಡೆಯ ಜೀವನ ಚಕ್ರದಲ್ಲಿ ಏನಿದೆ ಅಂದ್ರೆ ಸರ್, ಮೊಟ್ಟೆ ಕೂಡ ಗಿಡದೊಳಗಡೆ ಇರ್ತದೆ, ಮರಿ ಕೂಡ ಗಿಡದೊಳಗಡೆ ಇರ್ತದೆ, ದ್ರಾಕ್ಷಿ ಬಳ್ಳಿ ಒಳಗಡೆ. ಅದರಿಂದ ಮರಿ ತನ್ನ ಜೀವಿತಾವಧಿಯನ್ನೆಲ್ಲ ಮುಗಿಸಿ ಕೋಶಾವಸ್ಥೆಗೆ ಹೋಗುವಾಗ ಆ ಕೋಶ ಕೂಡ ದ್ರಾಕ್ಷಿ ಗಿಡದ ಒಳಗಡೆ ಇರ್ತದೆ. ಅದರಿಂದ ಕೋಶದಿಂದ ಹೊರಬಂದ ಪ್ರೌಢ ದುಂಬಿ ಕೂಡ ಕೆಲವು ದಿನಗಳು ಗಿಡದೊಳಗಡೆ ಇರ್ತದೆ. ಸೊ ಇದು ಒಂದು ಕಷ್ಟಕರವಾದ ಒಂದು ಏನಂತಾರೆ ನಮ್ಗೆ ವಿಜ್ಞಾನಿಗಳಿಗೆ ಒಂದು ಸವಾಲಾಗಿರುವಂತಹ ವಿಷಯ. ಆದ್ರೆ ಅದು ಪ್ರೌಢ ದುಂಬಿಗಳು ಏನ್ ಮಾಡ್ತವೆ, ಕೆಲವು ದಿನ ಒಂದು 7-8 ದಿನ ಗಿಡದೊಳಗೆ ಕಳೆದ ನಂತರ ಒಂದು ರಂಧ್ರವನ್ನು ಕೊರೆದು ಆಮೇಲೆ ಅವು ಹೊರಗಡೆ ಬರ್ತವೆ. ಅಂದ್ರೆ ಇದು ಎಷ್ಟು ದಿವಸಗಳ ನಂತರ ಇದಾಗ್ತದೆ ಅಂತೀರಿ? ಹೇಳಿದ್ನಲ್ಲ ಸರ್ ನಿಮ್ಗೆ, ಈಗ ಅದು ಮೊದಲನಾಗಿ ತತ್ತಿಯಿಂದ ಮರಿ ಹೊರಗೆ ಬರ್ಲಿಕ್ಕೆ 20 ದಿನ, ಆಮೇಲೆ ಮರಿ ಸುಮಾರು 250-300 ಗಿಡದೊಳಗೆ ಇರ್ತದೆ, ಆಮೇಲೆ ಕೋಶಾವಸ್ಥೆಗೆ ಹೋದ್ಮೇಲೆ 25-1 ತಿಂಗಳವರೆಗೂ ಕೋಶಾವಸ್ಥೆಯಲ್ಲಿ ಇರ್ತದೆ. ಸೊ ಇದನ್ನೆಲ್ಲ ನಾವು ನೋಡ್ತಾ ಹೋದ್ರೆ ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೂ ಕೂಡ 7-8 ತಿಂಗಳು ಇದು ತನ್ನ ಜೀವನ ಚಕ್ರ ಮುಗಿಸ್ಲಿಕ್ಕೆ ಇದು ತನ್ನ ಇದು ಈ ಅವಧಿಯನ್ನು ತೆಗೆದುಕೊಳ್ತದೆ. ಮತ್ತೆ ಈ ಜೀವನ ಚಕ್ರ ಮುಗಿಸ್ಲಿಕ್ಕೆ ಎಷ್ಟು ಅವಧಿ ಬೇಕಾಗಿರುತ್ತೋ ಅದು ಇದು ಯಾವಾಗ್ಲೂ ಇದು ಇಷ್ಟೇ ಇರುತ್ತೆ ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ. ವಾತಾವರಣದ ಮೇಲೆ ಕೂಡ ಅದು ಅವಲಂಬನೆ ಆಗಿರುತ್ತದೆ. ನಾವು ಇದನ್ನು ತಗೊಳ್ಳೋದಾದ್ರೆ 8-1 ವರ್ಷ ಅಂತಾನು ನಾವು ತಗೋಬಹುದು. 3 ವರ್ಷದ ತನಕನು ತಮ್ಮ ಜೀವಿತಾವಧಿಯನ್ನ ಮುಂದುವರಿಸುವ ಕ್ರೀಡೆಗಳು ಕೂಡ ಕುಟುಂಬದಲ್ಲಿ ನಮ್ಗೆ ಕಂಡು ಬರ್ತವೆ. ಹಾಗಾಗಿ ಇದು ವಿಜ್ಞಾನಿಗಳಿಗೂ ಒಂದು ಸವಾಲಾಗಿದೆ, ಹಾಗಾಗಿ ದ್ರಾಕ್ಷಿ ಬೆಳೆಗಾರರಿಗೂ ಒಂದು ಸವಾಲಾಗಿದೆ. ಈ ಕ್ರೀಡೆಯನ್ನು ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ವರದಿ ಮಾಡಿದ್ದು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆ, ಅಲ್ಲಿ ಕೆಲಸ ಮಾಡ್ತಿರುವ ವಿಜ್ಞಾನಿಗಳು ಇದರ ಬಗ್ಗೆ ವರದಿ ಮಾಡಿದ್ದಾರೆ. ಅವರು ಕೂಡ ಹತೋಟಿ ಕ್ರಮಗಳನ್ನು ಸಂಶೋಧನೆ ಮಾಡಿ ರೈತರಿಗೆ ತಲುಪಿಸುವ ಹಂತಕ್ಕೆ ಈಗ ಬಂದಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನು 1-2 ವರ್ಷದೊಳಗೆ ನಾವು ಕೂಡ ಸಂಶೋಧನೆ ನಡೆದಿದ್ದು ಅದಕ್ಕೆ ಉತ್ತಮವಾದಂತಹ ಒಂದು ನಾವು ಪರಿಹಾರವನ್ನ ರೈತರಿಗೆ ಕೊಡ್ತೀನಿ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ಇಂತಹ ಒಂದು ಸಂದರ್ಭದೊಳಗೆ ನಮ್ಮ ರೈತರು ಏನ್ ಮಾಡಬಹುದು ಅಂತೀರಿ? ಈಗ ಈ ಒಂದು ಕೀಡೆ ಬಾಧೆ ಇನ್ನು ಹೆಚ್ಚಾಗಬಾರದು ಅಥವಾ ಈಗ ಏನ್ ಎಷ್ಟದ ಅಷ್ಟಕ್ಕೆ ನಿಲ್ಬೇಕು ಅನ್ನುವಂತಹ ಒಂದು ವಿಚಾರದೊಳಗೆ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತೀರಿ? ನಿರ್ವಹಣೆ ಮೊಟ್ಟ ಮೊದಲ ಬಾರಿಗೆ ಅವರು ಸಮೀಕ್ಷೆ ಮಾಡಿ ಆ ಕೀಡೆ ಕಂಡ ತಕ್ಷಣ ಬಾಧೆಗೊಳಗಾದ ಬಳ್ಳಿಗಳನ್ನು ಸಾಧ್ಯವಾದಷ್ಟು ಚಾಟ್ನಿ ಮಾಡುವ ಮುಖಾಂತರ ಅವುಗಳ ಹಂತಗಳನ್ನು ಹೊರತೆಗೆದು ಅವನ ನಿರ್ನಾಮ ಮಾಡಬೇಕು. ಕೀಟನಾಶಕಗಳನ್ನು ಉಪಯೋಗಿಸುವ ಮುನ್ನವೇ ಸುಲಭ ಪರಿಹಾರ, ಪರಿಸರ ಸ್ನೇಹಿ ಪರಿಹಾರ ಅಂದ್ರೆ ಮೊಟ್ಟ ಮೊದಲನೇದಾಗಿ ರೈತರು ಇದನ್ನು ಮಾಡ್ಕೋಬೇಕು. ಅದಾದ ನಂತರ ಪರಿಸರ ಸ್ನೇಹಿಯಾದ ಕೆಲವು ಹತೋಟಿ ಕ್ರಮಗಳನ್ನು ಅಂದ್ರೆ ಈಗ ಅದ್ರ ಜೀವನ ಚಕ್ರ ಹೇಗಿದೆ ಅನ್ನೋದು ವರದಿ ಮಾಡಿದ್ದಾರೆ ವಿಜ್ಞಾನಿಗಳು. ಅದು ಯಾವ ತಿಂಗಳಿನಲ್ಲಿ ಪ್ರೌಢ ದುಂಬಿಗಳು ಗಿಡದಿಂದ ಹೊರಗೆ ಬರ್ತವೆ ಅನ್ನೋದನ್ನ ವರದಿ ಮಾಡಿದ್ದಾರೆ. ಆ ಸಮಯದಲ್ಲಿ ಪ್ರೌಢ ದುಂಬಿಗಳನ್ನು ಹಿಡಿದು ಬೇರೆ ಬೇರೆ ವಿಧವಾದ ಬಲೆಗಳನ್ನು ಉಪಯೋಗಿಸುವ ಮೂಲಕ, ದೀಪದ ಬಲೆ ಅಥವಾ ಲಿಂಗಾಕರ್ಷಕ ಬಲೆ ಅವುಗಳನ್ನು ಉಪಯೋಗಿಸುವ ಮೂಲಕ ಮೊದಲು ಈ ಪ್ರೌಢ ಕೀಟಗಳನ್ನು ಆಕರ್ಷಿಸಿ ಅವುಗಳನ್ನ ಸಾಯಿಸಿದ್ರೆ ಅದು ಮೊಟ್ಟ ಮೊದಲೇ ಹಂತ ಆಗ್ತದೆ. ಮತ್ತೆ ಯಾವ ಕೀಟಗಳು ಬರ್ತಾ ಇದ್ದಾವಂತೀರಿ? ಇದ್ರ ಜೊತೆನಲ್ಲೇ ಈಗ ಇದು ನಾನು ಇಲ್ಲಿ ತನಕ ಮಾತಾಡಿದ್ದು ದುಂಬಿಯ ಗುಂಪಿಗೆ ಸೇರಿದ ಒಂದು ಕೀಡೆ ಅಂತ. ಈಗ ನೀವು ಪತಂಗದ ಜಾತಿಗೆ ಸೇರಿದಂತ ಇನ್ನೊಂದು ಕಾಂಡಕರ್ಕ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಬಿಜಾಪುರ ಸುತ್ತಮುತ್ತ ಕಂಡು ಬರ್ತಾ ಇದೆ. ಇದು ಕೂಡ ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರದಿಂದಾನೇ ಮೊಟ್ಟ ಮೊದಲ ಬಾರಿಗೆ ವರದಿಯಾಗಿತ್ತು. ಇದರಲ್ಲಿ ಏನಾಗುತ್ತೆ, ಇದರಲ್ಲೂ ಕೂಡ ತಾಯಿ ಪತಂಗ ತನ್ನ ಮೊಟ್ಟೆಗಳನ್ನ ತೊಗಟೆ ಕೆಳಗಡೆ ಇಡ್ತದೆ. ಅದರಿಂದ ಕೂಡ ಹೊರಬಂದ ಮರಿಗಳು ಇದೇ ಮೊದಲನೇ ಬಾರಿಗೆ ನಾನು ಹೇಳಿದ್ನಲ್ಲ ಅದೇ ಕಾಂಡ ಕೊರಕದ ರೀತಿಯಲ್ಲೇ ಇವು ಕೂಡ ಮರದ ವಿವಿಧ ಭಾಗಗಳನ್ನ ತಿಂದ್ಬಿಟ್ಟು ಅಲ್ಲೇ ಹಿಕ್ಕೆಗಳನ್ನ ಹಾಕ್ಬಿಟ್ಟು ಅಲ್ಲೇ ಕೋಶಾವಸ್ಥೆಗೆ ಹೋಗಿ ಅದರಿಂದ ಪ್ರೌಢ ಪತಂಗ ಹೊರಗಡೆ ಬರುತ್ತೆ. ಇದು ಕೂಡ ಅತೀವ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತಾ ಇದೆ ಅಂತೇಳಿ ಮಹಾರಾಷ್ಟ್ರದಿಂದ ವರದಿಯಾಗಿದೆ. ಆದ್ರೆ ಬಿಜಾಪುರದಲ್ಲಿ ತೀವ್ರತೆಯ ಪ್ರಮಾಣ ಈಗ ಸ್ವಲ್ಪ ಈಗಿನ ಮಟ್ಟಿಗೆ ಸ್ವಲ್ಪ ಕಡಿಮೆ ಇದೆ. ಇದು ಎರಡನೇದು ಹೊಸದಾಗಿ ದ್ರಾಕ್ಷಿ ತೋಟದಲ್ಲಿ ಕಂಡು ಬಂದಿರುವ ಇನ್ನೊಂದು ಕಾಂಡ ಕೊರಕ. ಈಗ ಸಾಮಾನ್ಯವಾಗಿ ಈಗ ನಾವು ದ್ರಾಕ್ಷಿ ಅಂತ ತಗೊಂಡಾಗ ಅದರ ಜೊತೆ ಜೊತೆಯಲ್ಲಿಯೇ ಬರುವಂತ ಕೀಟಗಳು ನಾನು ಆಗ್ಲೇ ಹೇಳಿರೋ ಪ್ರಕಾರ ಥ್ರಿಪ್ಸ್ ನುಸಿ ಅಥವಾ ಹಿಟ್ಟಿ ತಗಣೆ ಅಥವಾ ನಾವು ಏನ್ ಹೇಳ್ತೀವಿ ಚಿಕ್ಕಟ ತುಂಬಿ. ಆದ್ರೆ ಇತ್ತೀಚೆಗೆ ಹೊಸದಾಗಿ ಬಂದಿರುವಂತದ್ದು ಈಗ ನಾನು ಕಾಂಡ ಕೊರಕ ಮಹಾರಾಷ್ಟ್ರದಿಂದ ನಮ್ಮ ರಾಜ್ಯಕ್ಕೆ ಬಂದಿದೆ ಅಂತ ಏನ್ ಹೇಳಿದ್ನು, ಸ್ಟೊಮೇಶಿಯಂ ಬಾರ್ಬೈಟಮ್ ಅನ್ನೋದು ಹೊಸ ಕಾಂಡ ಕೊರಕ ಕೀಟ ಆಗಿದೆ. ಈಗ ಈ ಎಲ್ಲ ಕೀಟಗಳನ್ನ ನಾವು ನಿರ್ವಹಣೆ ಮಾಡಬೇಕು ರೈತರಿಗೆ, ಈಗ ಹೇಳದಂಗೆ ತಾವು ದೊಡ್ಡ ಸವಾಲೇ ಅದ, ವಿಜ್ಞಾನಿಗಳಿಗೂ ಸವಾಲದ, ರೈತರಿಗೂ ಸವಾಲದ. ಇಂಥ ಒಂದು ಸಂದರ್ಭದೊಳಗೆ ಒಂದೇ ಒಂದು ವಿಧಾನದಿಂದ ನಾವು ಅನುಸರಿಸಿ ಅದನ್ನು ನಾವು ನಿರ್ವಹಣೆ ಮಾಡ್ತೀವಿ ಅಂತಂದ್ರೆ ಬಹಳ ಕಷ್ಟದ ಕೆಲಸ. ಅದಕ್ಕೆ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ನಮ್ಮ ರೈತರು ತಗೊಳ್ಬಹುದು, ಅದು ಕೂಡ ಪರಿಸರ ಸ್ನೇಹಿ ಪದ್ಧತಿಗಳನ್ನ ರೂಢಿಗಳನ್ನು ಅನುಸರಿಸಿದ್ರೆ ಒಳ್ಳೇದಲ್ಲ? ಹೌದು ಸರ್, ಈಗ ನಾನಾಗ್ಲೇ ಹೇಳಿರೋ ಪ್ರಕಾರ ಒಂದು ಹತೋಟಿ ಕ್ರಮ ಯಾವಾಗ್ಲೂ ಒಂದೇ ಕೀಟನ ನಿರ್ವಹಣೆ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಒಮ್ಮೊಮ್ಮೆ ಒಂದೇ ಒಂದು ಹತೋಟಿ ಕ್ರಮವನ್ನು ನಾವು ಉಪಯೋಗಿಸಿದಾಗ ಅದರಿಂದ ಹಲವಾರು ಕೀಡೆಗಳು ನಿರ್ವಹಣೆ ಆಗುವಂತ ಸಂದರ್ಭಗಳು ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನಾವು ಈಗ ಸಮಗ್ರ ಪೀಡೆ ನಿರ್ವಹಣೆ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ವಿವಿಧ ಪದ್ಧತಿಗಳನ್ನ ಅಳವಡಿಸಿಕೊಂಡು ನಾವು ಹತೋಟಿ ಮಾಡ್ಬೇಕಾಗ್ತದೆ. ಸೊ ಮೊಟ್ಟ ಮೊದಲನೇ ಬಾರಿಗೆ ಕೀಡೆ ಕಂಡ ತಕ್ಷಣ ಆ ಕೀಡೆ ಯಾವ ಗುಂಪಿಗೆ ಸೇರಿದೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ಕೀಡೆ ಯಾವ ಗುಂಪಿಗೆ ಸೇರಿದೆ, ಇದರ ಗುಣಧರ್ಮಗಳೇನು, ಇದರ ಜೀವನ ಚಕ್ರ ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ ನಿರ್ವಹಣಾ ಕ್ರಮಗಳು ತುಂಬಾ ನಮಗೆ ಸರಳವಾಗ್ತವೆ. ಈಗ ನಾವು ಪ್ರತಿಯೊಂದು ರಸ ಹೀರುವ ಕೀಟದಿಂದ ತಗೊಂಡು ಕಾಂಡ ಕೊರೆಯುವ ಕೀಟ ಅಥವಾ ಬೇರು ತಿನ್ನುವ ಕೀಟ ಎಲ್ಲವನ್ನು ನಾವು ವಿವಿಧ ಹಂತಗಳಲ್ಲಿ ಮಾಡ್ತಾ ಹೋದ್ರೆ ನಮಗೆ ಸ್ವಲ್ಪ ತೊಂದರೆ ಆಗ್ಬಹುದು. ಹಾಗಾಗಿ ಸಮಗ್ರ ಪೀಡೆ ನಿರ್ವಹಣೆಯನ್ನ ಅಳವಡಿಸಿಕೊಂಡಾಗ ನಾವು ಸೊ ಎಲ್ಲಾ ವಿಧವಾದ ಕೀಟಗಳನ್ನ ನಾವು ಹತೋಟಿ ಮಾಡಬಹುದು. ಇದಕ್ಕಾಗಿ ನಾವು ಮೊಟ್ಟ ಮೊದಲನೇದಾಗಿ ಈ ರಸ ಹೀರುವ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ನಾವು ಅಂಟಿನ ಬಲೆಗಳು, ಸ್ಟಿಕ್ಕಿ ಟ್ರಾಪ್ಸ್ ಅಂತ ಏನ್ ಕರಿತೀವಿ, ಅದು ಪರಿಸರ ಸ್ನೇಹಿ, ಅದನ್ನ ಉಪಯೋಗಿಸಿಕೊಂಡು ನಾವು ಮೊಟ್ಟ ಮೊದಲನೇದಾಗಿ ರಸ ಹೀರುವ ಕೀಟಗಳನ್ನ ನಾವು ಹತೋಟಿ ಮಾಡ್ಕೋಬಹುದು. ನೆಕ್ಸ್ಟ್ ಅದಾದ ನಂತರ ಬರುವುದು ಈ ನಾನೀಗ ಕಾಂಡ ಕೊರಕಗಳ ಬಗ್ಗೆ ಏನ್ ಮಾತಾಡಿದ್ನಲ್ಲ, ಅವೇ ಕಾಂಡ ಕೊರಕಗಳು. ಸೊ ಅವುಗಳನ್ನು ಪ್ರೌಢ ದುಂಬಿಗಳನ್ನ ನಾವು ಮೊದಲನೇದಾಗಿ ಪರಿಸರ ಸ್ನೇಹಿ ವಿಧಾನಗಳನ್ನ ಅನುಸರಿಸಿ ಅವುಗಳನ್ನ ಆಕರ್ಷಿಸಿ ಕೊಲ್ಲುವುದರಿಂದ ಆ ಪ್ರೌಢ ದುಂಬಿಗಳು ಅಥವಾ ಪತಂಗಗಳು ಹೋಗಿ ಗಿಡದ ಬೇರೆ ಬೇರೆ ಭಾಗಗಳಲ್ಲಿ ಮೊಟ್ಟೆ ಇಡುವುದನ್ನ ನಾವು ತಡೆಯಬಹುದು. ಇದು ಎರಡನೇ ಪರಿಸರ ಸ್ನೇಹಿ ಕ್ರಮ ಆಗಿರುತ್ತದೆ. ಇವನ್ನೆಲ್ಲ ನಾವು ಮಾಡುವಾಗಲೂ ನಮ್ಮ ಹತೋಟಿ ಕ್ರಮ ನಮಗೆ ಆಗಿಲ್ಲ ಅಂದ್ರೆ, ನಾವೇನು ನಾವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಹತೋಟಿ ಕ್ರಮ ಆಗಿಲ್ಲ ಅಂದ್ರೆ ಮಾತ್ರ ನಾವು ಅವಾಗ ಕೀಟನಾಶಕಗಳ ಮೊರೆ ಹೋಗ್ಬೇಕಾಗ್ತದೆ. ಹಾಗಾಗಿ ಕೀಟನಾಶಕಗಳನ್ನು ಉಪಯೋಗಿಸಬೇಕಾದ್ರೂ ಕೂಡ ನಾವು ಮೊದಲನೇದಾಗಿ ಕೀಡೆಯ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡು ಅದು ರಸ ಹೀರುವ ಕೀಟಗಳಾಗಿದ್ದಲ್ಲಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಉಪಯೋಗಿಸಬೇಕಾಗ್ತದೆ. ಅದು ರಸ ಹೀರುವ ಕೀಟ ಅಲ್ಲವಾಗಿದ್ದಲ್ಲಿ ನಾವು ಸಂಪರ್ಕ ಕೀಟನಾಶಕಗಳು ಅಂತ ಹೇಳ್ತೀವಿ. ಅಂದ್ರೆ ಅದು ಆ ಕೀಟನಾಶಕ ಆ ಕೀಡೆಯ ಸಂಪರ್ಕಕ್ಕೆ ಬರಬೇಕು. ಸೊ ಆ ತರ ಸಂಪರ್ಕ ಕೀಟನಾಶಕಗಳು ಇವೆ, ಅವುಗಳನ್ನ ಉಪಯೋಗಿಸಿ ನಾವು ಕೀಟಗಳನ್ನ ನಾವು ಹತೋಟಿ ಮಾಡ್ಕೋಬಹುದು. ಈ ಪ್ರೌಢದುಂಬಿಗಳನ್ನ ನಾವು ಕೆಲವು ಸಂಪರ್ಕ ಕೀಟನಾಶಕಗಳಾದ ಇಮಿಡಾಕ್ಲೋಪ್ರಿಡ್ ಆಯ್ತು, ಅಥವಾ ಬೈಫೆಂಥ್ರಿನ್ ಆಯ್ತು, ಅಥವಾ ಫಿಪ್ರೋನಿಲ್ ಆಯ್ತು, ಅಥವಾ ಕ್ಲೋರ್ಪೈರಿಫೈಸ್ ಆಯ್ತು. ಸೊ ಈ ತರ ಸಂಪರ್ಕ ಕೀಟನಾಶಕಗಳಿದಾವೆ, ಅವುಗಳನ್ನು ಒಂದು ಅಥವಾ ಎರಡು ಬಾರಿ ಸಿಂಪರಣೆ ಮಾಡಿಕೊಂಡು ನಾವು ಪ್ರೌಢದುಂಬಿಗಳನ್ನ ನಾವು ಹತೋಟಿ ಮಾಡ್ಕೋಬಹುದು. ಆದ್ರೆ ಮರಿ ಕೀಡೆಗಳು ಗಿಡದ ಒಳಗಡೆ ಹೋಗಿ ನಾಶ ಮಾಡೋದ್ರಿಂದ ನಾವು ಗಿಡದೊಳಗಡೆನೆ ಆ ರಂಧ್ರದ ಮೂಲಕನೇ ನಾವು ಪರಿಣಾಮಕಾರಿಯಾದ ಯಾವ್ದಾದ್ರು ಒಂದು ಕೀಟನಾಶಕವನ್ನು ರಂಧ್ರದೊಳಗಡೆ ಸೇರಿಸುವುದರ ಮೂಲಕ ನಾವು ಒಳಗಡೆ ಸೇರ್ಕೊಂಡಿರುವ ಆ ಮರಿ ಹುಳಗಳನ್ನ ನಾವು ಹತೋಟಿ ಮಾಡ್ಕೋಬಹುದು. ಹಾಗಾಗಿ ಹತೋಟಿ ಕ್ರಮಗಳನ್ನ ಕೈಗೊಳ್ಳೋಕ್ಕಿಂತ ಮುಂಚೆನೆ ಯಾವ ಕೀಟನಾಶಕ ಉಪಯೋಗಿಸಿದ್ರೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ನಾವು ಒಂದು ನಿರ್ವಹಣೆ ಮಾಡ್ಕೋಬಹುದು ಅಂತ ಆ ಪರಿಜ್ಞಾನದಿಂದ ಮಾತ್ರವೇ ರೈತರು ಮುಂದುವರಿಯಬೇಕು. ಯಾರೋ ಪಕ್ಕದ ಹೊಲದಲ್ಲಿರುವ ರೈತರು ಹೇಳಿದ್ರು ಈ ಕೀಟನಾಶಕ ಉಪಯೋಗಿಸಿ, ಅಥವಾ ಬೇರೆ ಯಾರೋ ಹೇಳಿದ್ರು ಅಂದ ಮಾತ್ರಕ್ಕೆ ಅವುಗಳನ್ನೆಲ್ಲ ತಂದು ಉಪಯೋಗಿಸಿದ್ರೆ ನಮ್ಗೆ ನಾವು ನಿರೀಕ್ಷೆ ಮಾಡಿದಷ್ಟು ನಮ್ಗೆ ಹತೋಟಿ ಆಗೋದಿಲ್ಲ ಸರ್. ಇದು ದ್ರಾಕ್ಷಿಯ ಇದರಲ್ಲಿ ಪೀಡೆಗಳು ಬಂದಾಗ ನಾವು ಅನುಸರಿಸಬೇಕಾದಂತ ಒಂದು ಕ್ರಮಗಳಾಗಿರ್ತವೆ. ಈಗ ಹೇಳಿದ್ರಿ ನಮ್ಮ ಈ ಏನು ಕೀಟ ಹೊಸದು ಬಂದದ, ಇದು ಪರ್ಯಾಯ ಸಸ್ಯಗಳು ಬಹಳ ಅದಾವ ಅನ್ನುವಂಥದ್ದು, ಪರ್ಯಾಯ ಸನ್ನಿವೇಶಗಳು ಕೂಡ ಇದು ಬಹಳಷ್ಟು ಅದಾವ ಅಂತ ಹೇಳಿದ್ರಿ. ಎಷ್ಟು ಸಸ್ಯಗಳ ಮೇಲೆ ಇದು ಬೆಳೀತದ ಮತ್ತು ಎಷ್ಟು ಸನ್ನಿವೇಶಗಳಲ್ಲಿ ಇದು ತನ್ನ ಜೀವನವನ್ನ ಮುನ್ನಡೆಸ್ತದ ಅಂತ? ಸರ್, ನಾನು ನೋಡಿದ ವೈಜ್ಞಾನಿಕ ವರದಿಗಳ ಪ್ರಕಾರ ಈ ಹೊಸ ಕಾಂಡ ಕೊರಕಕ್ಕೆ 130 ಹೆಚ್ಚು ಆಶ್ರಯ ಸಸ್ಯಗಳಿರುವುದು ಕಂಡು ಬಂದಿದೆ. ಹಾಗಾಗಿ ಇದು ಯಾವ ಆಶ್ರಯ ಮರದಿಂದ ನಮ್ಮ ದ್ರಾಕ್ಷಿ ತೋಟಕ್ಕೆ ಬಂದಿದೆ ಅಂತ ಕಂಡುಹಿಡಿಯುವುದೇ ಒಂದು ನಮಗೆ ಗೊತ್ತಾಗೋದಿಲ್ಲ. ಇದು ಒಂದು ಈಗ ಸಾಮಾನ್ಯವಾಗಿ ಕೆಲವರು ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಅಂತ ಕಟ್ಟಿಗೆ ತಗೊಂಡ್ ಬಂದಾಗ ಆ ಕಟ್ಟಿಗೆಯಿಂದನೂ ನಾವು ಹೊರಬರೋದನ್ನ ಈ ಕೀಡೆ ಹೊರಗೆ ಬರೋದನ್ನ ನಾವು ನೋಡಿದೀವಿ. ಇರ್ತದೆ ಹಾಗೆ ಮನೆಯಲ್ಲಿ ಮರದಿಂದ ಮಾಡಿದ ಕೆಲವು ಸಲಕರಣೆಗಳು ನಾವೆಲ್ಲ ಹಾಕೊಂಡಿರ್ತೀವಿ, ಆ ಮರದ ಸಲಕರಣೆಗಳಿಂದ ಕೂಡ ಹೊರಬಂದಿರೋಂತ ಕೆಲವು ವರದಿಗಳನ್ನು ಕೂಡ ನಾನು ಓದಿದ್ದೀನಿ. ಸರಿ, ಈಗ ನಾವು ಅಲಂಕಾರಿಕ ವಸ್ತುಗಳನ್ನ ಕೂಡ ಮನೇಲಿ ಇಟ್ಕೊಂಡಿರ್ತೀವಿ, ಬೊಂಬೆಗಳು ಅಥವಾ ಬೇರೆ ಯಾವ್ದಾದ್ರು ವಸ್ತುಗಳು, ಆ ಅಲಂಕಾರಿಕ ವಸ್ತುಗಳಿಂದ ರಂಧ್ರ ಕೊರೆದು ಹೊರಗೆ ಬಂದಿರೋಂತ ವೈಜ್ಞಾನಿಕ ವರದಿಗಳನ್ನ ಕೂಡ ನಾನು ಓದಿದ್ದೀನಿ. ಹಾಗಾಗಿ ಈ ಕೀಡೆ ತುಂಬಾ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರುವಂತ ಒಂದು ಕೀಡೆ. ಇದು ಎಷ್ಟು ಗಿಡಗಳಲ್ಲಿ ತೇವಾಂಶ ಕಡಿಮೆಯಾಗುತ್ತೋ ಅಷ್ಟು ಸಂತೋಷವಾಗಿ ಈ ಕೀಡೆ ಅಭಿವೃದ್ಧಿ ಹೊಂದುತ್ತೆ. ಅಂದ್ರೆ ಎಲ್ಲಿ ಒಣ ಕಟ್ಟಿಗೆ ಇದೆ ಅಲ್ಲೆಲ್ಲ ಇದು ಸಮಸ್ಯೆ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತೆ ದೇಶದಿಂದ ದೇಶಕ್ಕೆ ಈ ರೀತಿ ಮರದ ಸಲಕರಣೆಗಳ ಮೂಲಕ ಮರವನ್ನು ಸಾಗಿಸುವುದರ ಮುಖಾಂತರ ಇದು ಸುಲಭವಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತನ್ನ ಹಾದಿಯನ್ನು ಕಂಡುಕೊಳ್ಳುತ್ತೆ ಅಂತ ಹೇಳ್ತೀವಿ. ಎಲ್ಲಿ ಬೇಕಾದಲ್ಲಿ ವರ್ಗಾವಣೆ ಆಗ್ತದೆ, ಎಲ್ಲಿ ಬೇಕಾದಲ್ಲಿ ಹೋಗ್ತದೆ. ಈ ಕಟ್ಟಿಗೆಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತೀವಿ, ಕಟ್ಟಿಗೆ ಒಯ್ತಾ ಇರ್ತೀವಿ, ಅಂತ ಸಂದರ್ಭದಲ್ಲಿ ಸಹಿತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬಹುದು, ಖಂಡಾಂತರ ಸಹಿತ ಹೋಗಬಹುದು. ಹೋಗುತ್ತೆ ಸರ್. ಇದು ಡಾಕ್ಟರ್ ಸುನಿತಾ ಅವರೇ, ತಾವು ಹೇಳಿದ್ರಿ ಈ ಶತ್ರು ಕೀಟಗಳ ಜೊತೆಗೆ ಮಿತ್ರ ಕೀಟಗಳು ಸಹಿತ ಇರ್ತವೆ, ಅವು ರೈತರಿಗೆ ಸಹಾಯ ಮಾಡ್ತವೆ ಅಂತ ಒಂದು ಸಂದರ್ಭದೊಳಗ ನಮ್ಮ ರೈತರಿಗೆ ಮಿತ್ರ ಕೀಟಗಳು ಯಾವುವು? ಶತ್ರು ಕೀಟ ಅಂತೂ ಗೊತ್ತಿರ್ತದ, ಮಿತ್ರ ಕೀಟಗಳು ಯಾವುವು ಅನ್ನೋದ್ರ ಬಗ್ಗೆ ಸಹಿತ ಅವರು ತಿಳ್ಕೊಬೇಕಾಗ್ತದೆ. ಈ ಕೀಟನಾಶಕಗಳನ್ನು ತಾವು ಹೇಳಿದ್ರಿ ಯಾವಾಗ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗ್ತದೆ ಅವಾಗ ಮಾತ್ರ ಉಪಯೋಗ ಮಾಡ್ರಿ ಅಂತೇಳಿ. ಒಳ್ಳೆ ವಿಚಾರ. ಈಗ ಮಿತ್ರ ಕೀಟಗಳನ್ನು ಅವರು ಗುರುತು ಹಿಡಿಬೇಕು, ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತಂದಾಗ ಅವರಿಗೆ ತಾವೇನು ಹೇಳಿ? ಈಗ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾವು ವಿವಿಧ ಸಂಸ್ಥೆಗಳಲ್ಲಿ ಅವರಿಗೆ ತರಬೇತಿ ಕಾರ್ಯಕ್ರಮಗಳನ್ನಂತ ಆಯೋಜಿಸ್ತಾ ಇರ್ತಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸತತವಾಗಿ ಅವರಿಗೆ ನಾವು ತರಬೇತಿ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ತೀವಿ. ಆ ತರಬೇತಿ ಕಾರ್ಯಕ್ರಮಗಳಲ್ಲಿ ನಮ್ಮ ಮಹಾವಿದ್ಯಾಲಯದ ನಮ್ಮ ವಿಜ್ಞಾನಿಗಳ ಕೂಡ ಹೋಗಿರ್ತೀವಿ. ಸೊ ಅಲ್ಲಿ ಅವರಿಗೆ ಎಲ್ಲಾ ರೀತಿಯ ಶತ್ರು ಪೀಡೆಗಳನ್ನ ನಾವು ಅವರಿಗೆ ಪರಿಚಯ ಮಾಡಿಸ್ಕೊಟ್ಟಿರ್ತೀವಿ. ಅವ್ರಿಗೇನಾದ್ರೂ ಅನುಮಾನ ಬಂದಲ್ಲಿ ಇದು ಪೀಡೆಯೋ ಅಥವಾ ಮಿತ್ರ ಕೀಡೆಯೋ ಅನುಮಾನ ಬಂದಲ್ಲಿ ಅವರು ವಿಜ್ಞಾನಿಗಳಿಗೆ ಸಂಪರ್ಕಿಸಿ ಅವುಗಳನ್ನ ಅವರು ಸಂರಕ್ಷಿಸಿಕೊಳ್ಬೇಕಾಗ್ತದೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೀಟ ಪೀಡೆಗೆ ಇಷ್ಟು ಶತ್ರು ಕೀಟಗಳು ಇರಬೇಕಂತ ಒಂದು ಸರಾಸರಿ ಅಂತ ಸಂಖ್ಯೆ ಇರ್ತದೆ. ಹಾಗಿದ್ದಲ್ಲಿ ಮಾತ್ರ ಅವು ಪರಿಣಾಮಕಾರಿಯಾಗಿ ಆ ಶತ್ರು ಕೀಡೆಗಳನ್ನ ಮಿತ್ರ ಕೀಡೆಗಳು ಹತೋಟಿ ಮಾಡ್ತಾ ಇರ್ತವೆ. ಆದ್ರೆ ಸಾಮಾನ್ಯವಾಗಿ ವಾತಾವರಣದಲ್ಲಿ ಈ ಕೀಟ ಪೀಡೆಗಳ ಸಂಖ್ಯೆ ಅಧಿಕವಾಗಿ ಆ ಮಿತ್ರ ಶತ್ರುಗಳ ಸಂಖ್ಯೆ ಕಡಿಮೆ ಆಗಿದ್ದಾಗ ಅದು ನಾವು ನಿರೀಕ್ಷಿಸಿದಂತಹ ಪರಿಣಾಮವನ್ನು ಕೊಡೋದಿಲ್ಲ. ಸಾಮಾನ್ಯ ರೈತರಿಗೆ ಅದ್ರ ಬಗ್ಗೆ ಅರಿವಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಪ್ರತಿಯೊಬ್ಬ ರೈತರು ಕೂಡ ತರಬೇತಿಯನ್ನು ತೆಗೆದುಕೊಳ್ಳೋದ್ರಿಂದ ಈಗ ಗುಲಗಂಜಿ ಹುಳು ಅಂದ್ರೆ ಯಾವ ತರ ಇರುತ್ತೆ, ಪ್ರೇಯಿಂಗ್ ಮ್ಯಾಂಟಿಡ್ ಅಂದ್ರೆ ಯಾವ ತರ ಇರುತ್ತೆ, ಆದ್ರೆ ಅದೇ ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳಂದ್ರೆ ಯಾವ ತರ ಇರುತ್ತೆ, ಅವರಿಗೆ ಸಾಮಾನ್ಯ ಜ್ಞಾನ ಇರ್ತದೆ, ಇಲ್ಲ ಅಂದಲ್ಲಿ ತಜ್ಞರನ್ನ ನೋಡಿ ಅವರು ಕೇಳಿ ಅವರು ಅದ್ರ ಬಗ್ಗೆ ಮಾಡ್ಬೇಕಂತ. ಅದ್ರೊಳಗು ದ್ರಾಕ್ಷಿ ಬೆಳಿತೀನಿ ಅಂತಂದಾಗ ಸಾಕಷ್ಟು ದುಡ್ಡು ಅದ್ರೊಳಗೆ ಹಾಕಿರ್ತಾರೆ ರೈತರು, ಅದ್ರೊಳಗೆ ಒಂದ್ ಸ್ವಲ್ಪ ಶಿಕ್ಷಣ ತಗೊಂಡೆ ಅವ್ರು ಮುಂದುವರೆದಿರ್ತಾರೆ ಅನ್ನುವಂತ ಒಂದು ಭಾವನೆ. ಯಾಕಂತಂದ್ರೆ ಇಂಥ ಏನು ತೊಂದರೆಗಳು ಬರ್ತಾವ ಅವುಗಳನ್ನ ಎದುರಿಸುವಂತ ಒಂದು ತಯಾರಿಯನ್ನು ಮಾಡಿಕೊಂಡೇ ಮಾಡ್ಬೇಕಾಗ್ತದೆ ರೈತರು. ಈಗ ಈ ಕೀಟಗಳ ನಿರ್ವಹಣೆ ಮಾಡುವಂತ ಒಂದು ಸಂದರ್ಭದೊಳಗೆ ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡುವಂತಹ ಒಂದು ಕೆಲಸ ಯಾವ ರೀತಿ ಮಾಡಬಹುದಂತೀರಿ? ಸಾವಯವ ಪದಾರ್ಥಗಳನ್ನು ಅನ್ನೋದಕ್ಕಿಂತ ಸರ್ ಈಗ ನಾವು ಈ ಜೈವಿಕ ನಿರ್ವಹಣೆಗೆ ಹೋದಾಗ ನಮಗೆ ಅನುಕೂಲವಾಗ್ತದೆ. ಈಗ ಸಾಮಾನ್ಯವಾಗಿ ನಾವು ಆಗ್ಲೇ ನಾನು ಪರಭಕ್ಷಕ ಕೀಟಗಳು ಅಂತ ಹೇಳಿದೆ, ಪರತಂತ್ರ ಜೀವಿಗಳು ಅಂತ ಹೇಳಿದೆ, ಅದರ ಜೊತೆನಲ್ಲಿ ನಮ್ಮಲ್ಲಿ ಕೆಲವು ಕೀಟಗಳಿಗೆ ರೋಗವನ್ನು ಉಂಟು ಮಾಡುವಂತ ಕೆಲವು ಜೈವಿಕ ಹತೋಟಿ ಕ್ರಮಗಳಿದ್ದಾವೆ. ನಾವು ಈಗ ಬ್ಯಾಕ್ಟೀರಿಯಾ ಹೇಳಿದ್ವಿ, ಅದು ಬ್ಯಾಸಿಲಸ್ ಥುರಂಜಿಯನ್ಸಿಸ್ ಅಂತ ಒಂದು ಬರ್ತದೆ, ನಂಜಾಣು ವೈರಸ್ ಅಂತ ಹೇಳ್ತೀವಿ, ಅದು ಎನ್ಪಿವಿ ಅಂತ ಹೇಳ್ತೀವಿ, ಅದನ್ನ ನಾವು ಉಪಯೋಗ ಮಾಡಬಹುದು. ಅದ್ರ ಜೊತೆನಲ್ಲಿ ಶಿಲೀಂಧ್ರಗಳು ಬರ್ತವೆ ಕೆಲವುಗಳು, ಸೊ ಮೆಟಾರಿಸಿಯಂ ಆಯ್ತು ಅಥವಾ ಬಿವೇರಿಯಾ ಬೆಸಿಯಾನ ಅಂತಿದೆ, ವರ್ಟಿಸಿಲಿಯಂ ಲೆಕಾನಿ ಅಂತಿದೆ, ಇವೆಲ್ಲವೂ ವಾತಾವರಣದಲ್ಲಿ ಆರ್ದ್ರತೆ ಅಂತ ನಾವೇನ್ ಕರಿತೀವಿ ಅದು ಶೇಕಡಾ 70%ಕ್ಕಿಂತ ಜಾಸ್ತಿ ಇದ್ದಾಗ ಪರಿಣಾಮಕಾರಿಯಾಗಿ ಈ ಜೈವಿಕ ನಿಯಂತ್ರಣವನ್ನ ನಾವು ಇವುಗಳನ್ನ ಉಪಯೋಗಿಸಿ ನಾವು ಮಾಡಬಹುದು. ಈಗ ನಾನು ಆಗ್ಲೇ ಹೇಳಿದೆ ಕಾಂಡ ಕೊರಕವನ್ನು ಯಾವ ರೀತಿ ಹತೋಟಿ ಮಾಡಬಹುದು ಕೀಟನಾಶಕಗಳು ಇಲ್ಲಲಾರದೆ ಅಂದ್ರೆ, ಈಗ ಕೆಲವು ವೈಜ್ಞಾನಿಕ ವರದಿಗಳ ಪ್ರಕಾರ ಈ ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸಿ ಅವರು ಮೆಟಾರಿಸಿಯಂ ಆಯ್ತು ಅಥವಾ ಬಿವೇರಿಯಾ ಬೆಸಿಯನ್ ಆಯ್ತು ಇವನ್ನ ಉಪಯೋಗಿಸಿ ಅವರು ತಮ್ಮ ಕೆಲವು ಕೀಟಗಳನ್ನ ಹತೋಟಿ ಮಾಡ್ಕೊಂಡಿದ್ದಾರೆ ಸರ್. ಸೊ ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಅವರಲ್ಲಿ ಒಂದು ಭಾವನೆ ಮೂಡಿರ್ತದೆ, ಈ ಕೀಟನಾಶಕಗಳಂದ್ರೆ ನಮಗೆ ಬೇಕಾದ ಸಮಯಕ್ಕೆ ಅತಿ ತ್ವರಿತಗತಿಯಲ್ಲಿ ಹತೋಟಿ ಕ್ರಮಗಳನ್ನ ಕೊಟ್ಟು ಬಿಡ್ತವೆ. ಸೊ ನಾವು ಬೇರೆ ಪದ್ಧತಿಗಳನ್ನ ಅವಲಂಬನೆ ಮಾಡಿದ್ರೆ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಮತ್ತೆ ನಾವು ನಿರೀಕ್ಷಿಸಿದ ವೇಳೆಯಲ್ಲೇ ನಮ್ಗೆ ಹತೋಟಿ ಕ್ರಮಗಳು ಆಗೋದಿಲ್ಲ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಕೂತಿದೆ. ಆದ್ರೆ ಈ ದ್ರಾಕ್ಷಿ ಏನು ವಾರ್ಷಿಕ ಬೆಳೆ ಆಗಿರೋದ್ರಿಂದ ಅವರಿಗೆ ಸುಮಾರು ಕಾಲಾವಧಿ ಅವರಿಗೆ ಇರ್ತದೆ, ಅವರು ನೋಡಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಯಾವ ಯಾವ ಹಂತದಲ್ಲಿ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗಿಸಬೇಕು, ಯಾವ ಯಾವ ಹಂತದಲ್ಲಿ ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸಬೇಕು ಅಂತ ನಿರ್ಧಾರ ತೆಗೆದುಕೊಂಡು ಎರಡನ್ನು ಸೇರಿಸಿ ಹತೋಟಿ ಮಾಡಿದ್ರೆ ಪರಿಸರಕ್ಕೂ ಹಾನಿಯಾಗೋದಿಲ್ಲ, ಅದೇ ರೀತಿ ತಮ್ಮ ಕೀಟಗಳನ್ನು ಕೂಡ ಅವರು ನಿಯಂತ್ರಣದಲ್ಲಿರ್ಬೋದಂತ. ಈಗ ತಮ್ಮ ಅನುಭವದೊಳಗ ನಮ್ಮ ರೈತರು ಈ ಜೈವಿಕ ಕೀಟನಾಶಕಗಳ ಬಗ್ಗೆ ಯಾವ ರೀತಿಯಾದಂತಹ ಒಂದು ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ತಮಗೆ ಅನಿಸ್ತದೆ? ನಾವು ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಅವರು ಒಲವಿಲ್ಲ, ಇದು ಒಂದು ನಾನು ಹೇಳ್ಬೋದು. ಯಾಕಂತೀರಿ? ಅದೇ ಈಗ ನಾವು ವಿಚಾರ ಮಾಡಿದ ರೀತಿ ತ್ವರಿತಗತಿಯಲ್ಲಿ ಹತೋಟಿ ಆಗ್ಬೇಕು, ಮತ್ತೆ ಒಂದ್ಸಲ ಹತೋಟಿ ಆದ್ರೆ ಮತ್ತೆ ಅದು ಕಾಣಿಸ್ಕೋಬಾರ್ದು, ಇದೊಂದು ಅವ್ರ ಮನಸ್ಸಲ್ಲಿ ಇರ್ತದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿದಾಗ ಅವ್ರಿಗೆ ಉತ್ತಮ ಬೆಳೆ ತಗೋಬೇಕನ್ನೋ ಆಲೋಚನೆ ಎಲ್ಲರಲ್ಲೂ ಇರ್ತದೆ. ಸೊ ಹಾಗಾಗಿ ಅವ್ರ ಅಷ್ಟು ಒಲವು ಈ ಜೈವಿಕ ಕೀಟನಾಶಕಗಳ ಬಗ್ಗೆ ತೋರಿಸ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗಬಹುದು ಅಂತ ಅನಿಸಬಹುದಲ್ಲ? ಹೌದು ಸರ್, ಈಗ ಅವರು ಈಗ ವಾತಾವರಣದಲ್ಲಿ ಆಗ್ತಿರೋ ಏರುಪೇರುಗಳನ್ನ, ಹವಾಮಾನದಲ್ಲಿ ಆಗ್ತಿರೋ ಏರುಪೇರುಗಳನ್ನೆಲ್ಲ ಗಮನಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಅನುಭವಕ್ಕೆ ಬಂದಿರಬಹುದು, ಇನ್ ಮುಂದಾದ್ರೂ ನಾವು ಜೈವಿಕ ಪೀಡ ನಿಯಂತ್ರಣಕ್ಕೆ ನಾವು ಹೋಗ್ಬೇಕು ಅನ್ನೋದು ಅವ್ರ ಅನುಭವಕ್ಕೆ ಬಂದಿರಬಹುದು ಅಂತ ಅನಿಸ್ತದೆ. ಮೇಡಮ್, ಈಗ ಯಾರಾದ್ರೂ ರೈತರು ತಮ್ಮ ಜೊತೆಗೆ ಮಾತಾಡಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನು ಕೊಡ್ತೀರಿ? ಈಗ ರೈತರಿಗೆ ನಾನು ನನ್ನ 15 ವರ್ಷದ ಅನುಭವದಲ್ಲಿ ನಾನು ದ್ರಾಕ್ಷಿಯ ಬೆಳೆಯಲ್ಲಿ ಕಂಡ ಕೀಡೆಗಳು, ಅವುಗಳ ನಿರ್ವಹಣೆ, ಅವು ಹಾನಿ ಮಾಡುವ ರೀತಿ, ಲಕ್ಷಣಗಳು ಎಲ್ಲ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ವಿವರವಾಗಿ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿಯೂ ಕೂಡ ತಮ್ಮಲ್ಲಿ ಏನಾದರೂ ಅನುಮಾನಗಳಿದ್ದಾರೆ, ದಯವಿಟ್ಟು ನನ್ನ ಈ ಕೊಡುವ ಸಂಖ್ಯೆಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಬಹುದು. 7975359517. ಆತ್ಮೀಯರೇ, ಡಾಕ್ಟರ್ ಸುನಿತಾ ಮೇಡಮ್ ಅವರು ಹೇಳಿದಂತ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ನೋಟ್ ಮಾಡ್ಕೊಳ್ಬಹುದು. 7975359517 ಈ ನಂಬರ್ ಅನ್ನ ತಾವು ಕಚೇರಿಯ ಸಮಯದೊಳಗ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಸುನಿತಾ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ದ್ರಾಕ್ಷಿ ಬೆಳೆ ಒಳಗ ಯಾವ ರೀತಿಯಾದಂತಹ ಒಂದು ನಿರ್ವಹಣೆ ಮಾಡಬೇಕು, ಕೀಟಗಳನ್ನ ನಿರ್ವಹಣೆ ಮಾಡೋದ್ರ ಕಡೆ ನಮ್ಮ ರೈತರು ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಕೀಟಗಳು ಬೆಳೆಗಳ ಜೊತೆಗೆ ಇದ್ದೇ ಇರ್ತಾವ, ಅವುಗಳನ್ನ ನಿರ್ವಹಣೆ ಮಾಡೋದ್ರ ಕಡೆ ನಾವು ಲಕ್ಷ್ಯ ವಹಿಸಬೇಕು ಹೊರತಾಗಿ ಅವುಗಳನ್ನ ಸಂಪೂರ್ಣವಾಗಿ ಕೊಲ್ಲತೀವಿ ಅನ್ನುವಂಥದ್ದು ಏನದ ಅದು ತಪ್ಪು ಅನ್ನುವಂತಹ ಒಂದು ವಿಚಾರ ತಮ್ಮ ಗಮನದೊಳಗೆ ಇರಲಿ. ಯಾವುದೇ ಜೀವಿಯನ್ನ ನಾವು ಸಂಪೂರ್ಣವಾಗಿ ನಾಮಾವಶೇಷ ಮಾಡೋದಕ್ಕೆ ಆಗುದಿಲ್ಲ, ಅದರ ಒಂದು ಪಾತ್ರ ಕೂಡ ಪರಿಸರದೊಳಗೆ ಇರ್ತದ, ಅದರದೇ ಆದಂತಹ ಒಂದು ಕೆಲಸ ಅದು ಮಾಡಬೇಕಾಗ್ತದ. ಹಿಂಗಾಗಿ ನಮಗ ಶತ್ರುಗಳು ಅನಿಸಿದಂತಹ ಕೀಟ ಪರಿಸರದೊಳಗೆ ಇದ್ದು ಅವು ಕೂಡ ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಸಂದರ್ಭ ಇರ್ತದ. ಅದರ ಜೊತೆಗೆ ಮಿತ್ರ ಕೀಟಗಳು ನಮ್ಮ ಹೊಲದೊಳಗಿರ್ತಾವ, ಅವುಗಳಿಗೂ ಕೂಡ ನಾವು ರಕ್ಷಣೆಯನ್ನ ಒದಗಿಸಬೇಕಾಗ್ತದ. ಇಂಥ ಒಂದು ಪರಿಸ್ಥಿತಿ ಒಳಗ ಎಲ್ಲ ಕೆಲಸಗಳನ್ನ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲನ ಮಾಡಿಕೊಂಡು ಹೋಗಬೇಕಾಗ್ತದ. ಹಿಂಗಾದಾಗ ನಿಮಗೆ ಒಳ್ಳೆ ಬೆಳೆ ತೆಗೆಯೋದಕ್ಕೆ ಸಾಧ್ಯ ಆಗ್ತದ, ಮತ್ತು ಈ ವಾತಾವರಣದ ವೈಪರೀತ್ಯಗಳನ್ನು ನಾವು ಎದುರಿಸೋದಕ್ಕೆ ಕೂಡ